ಚಿಂತನೆ ಗುರುದೇವ ವಂದೇ ಶಂಕರ ಗುರುದೇವ ಪಾವನ ಚರಣ ತೋರೈ ಕರುಣ ನಾನಾ ಬೋಧಿ ಕೋಣ ಪಾವನ ಚರಣ ತೋರೈ ಕರುಣ ನಾನಾ ಬೋಧಿ ಕೋಣ ಶಂಕರ ಗುರುದೇವ ವಂದೇ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನಿ ಆನಂದ ರೂಪ ನೀಡೈ ಘನ ಜ್ಞಾನ ಬೋಧ ಬೇರುವೆ ನಿನ್ನಳು ಗುರುವೆ ನಿನ್ನಳು ಗುರುವೆ ವಂದೇ ಶಂಕರ ಗುರುದೇವ ಆತ್ಮಸ್ವರೂಪ ಬೋಧಿಸಿಯನ್ನ ಮರ್ತ ಮಾಡಿನಿ ಗುರುದೇವ ಆತ್ಮಸ್ವರೂಪ ಬೋಧಿಸಿಯನ್ನ ಮರ್ತ ಮಾಡಿನಿ ಗುರುದೇವ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ನಾರಾಯಣ ನಡಿಯ ಸೇವಾಗೈದಿಕ ಶಂಕರ ಗುರುದೇವ ವಂದೇ ಶಂಕರ ಗುರುದೇವಾ.